ಪ್ಲಾಂಟೇಶನ್ಸ್ ಮತ್ತು ಪೇಪರ್ ಬಗ್ಗೆ ಕ್ಲಾಸಸ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಕ್ಲಾಸ್ನ ಅಟೆಂಡ್ ಮಾಡಿದಾಗ ಗೋಣಿಗೊಪ್ಪದಲ್ಲಿರೋಂಥ ಕೆ ವಿ ಕೆ ನರ್ಸರಿಯನ್ನು ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿಯ ಒಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಅಂತಂದರೆ ರೋಗರಹಿತವಾಗಿ ಮೆಣಸಿನ ಬೆಳೆಗಳನ್ನ ಹೇಗೆ ಬೆಳೆಸ್ಕೋಬೇಕು. ಸೊ ಒಂದು ಹೊಸ ವೆರೈಟಿ ಸಿಕ್ಕಿದೆ, ತಳಿ ಸಿಕ್ಕಿದೆ ಅಂತಂದರೆ ಅದನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು. ಸೊ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಸಿಗ್ತಾ ಹೋಯಿತು. ಅದರ ಜೊತೆಗೆ ವೇಣುಗೋಪಾಲ್ ಸರು ಮತ್ತು ಧರ್ಮರಾಜ್ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋದರು. ಸೊ ಆ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಯತ್ನ ಅಂತ ನಾನು ನನ್ನ ತೋಟದಲ್ಲೇ ಮಾಡಿದೆ, ಅದರಲ್ಲಿ ಯಶಸ್ವಿನೂ ಆದೆ. ಅದಾದ ನಂತರ ಅದನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಬೇಕು. ಮತ್ತು ಹಲವಾರು ಸುಧಾರಿತ ತಳಿಗಳು ಬಂದಿದ್ದಾವೆ ಇವಾಗ. ನಮ್ಮ ಪ್ಲಾಂಟೇಷನ್ ಏರಿಯಾದಲ್ಲಿರೋದು ಮೇಜರ್ ಆಗಿ ಪಣಿಯೂರು 1 ಇದೆ, 90% ಇದೆ ಅದು. ಸೊ ಅದರಲ್ಲಿ ಕೆಲವಾರು ಸುಧಾರಣೆಗಳು ಬೇಕು ಅಂತ ಅನ್ನಿಸ್ತು. ಸೊ ಒಂದೇ ತಳಿ ಇಟ್ಕೊಂಡು ನಾವು ಅದಕ್ಕೆ ರೋಗಕ್ಕೆ ತುತ್ತಾಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆ ತಳಿಗಳನ್ನ ತರಬೇಕು. ಬೇರೆ ತಳಿಗಳು ತರಬೇಕು ಅಂತಂದಾಗ ಬೇರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋದಾಗ ಅದರ ಅವೈಲೆಬಿಲಿಟಿ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಒಂದು 50-100 ಗಿಡಗಳು ಕೊಡ್ತಾರೆ, ಅದು ಎಲ್ಲಿಗೂ ಸಾಕಾಗೋದಿಲ್ಲ. ಅದನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು. ಆ ಕಾನ್ಸೆಪ್ಟ್ನ ನಾನು ರಕ್ಷಿತ್ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡೆ. ಆವಾಗ 2019 ಅವ್ರು ನನಗೆ ಬ್ಯಾಚ್ಮೇಟ್ ಆಗಿದ್ದರು. ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಅವರು ಆಯಿತು ಒಪ್ಪಿಗೆ ಕೊಟ್ಕೊಂಡು ಮಾಡೋಣ ಅಂತ ಇದು ಮಾಡಿ ಅದಾದ ನಂತರ ಈ ನರ್ಸರಿ ಕಾನ್ಸೆಪ್ಟಿಗೆ ಕೈ ಹಾಕಿದ್ರು. ಇಬ್ರು ಸೇರಿ ನರ್ಸರಿ ಮಾಡೋದಕ್ಕಿಂತ ಮೊದಲು ಕೂಡ ನೀವು ನರ್ಸರಿ ಮಾಡ್ತಾ ಇದ್ರಿ ಅಲ್ವಾ? ಹೌದು ಸರ್, 15 ವರ್ಷದಿಂದ ನಾನು PUC ಮಾಡ್ತಿದ್ದೆ, ಅವಾಗಿನಿಂದ ನರ್ಸರಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕಾಫಿ ಮಾಡ್ತಿದ್ದೆ, ಸಿಲ್ವರ್ ಮಾಡ್ತಿದ್ದೆ, ಅವಾಗ ತುಂಬ ಅದು ಡಿಮ್ಯಾಂಡ್ ಇತ್ತು ಮತ್ತೆ ಈಸಿಯಾಗಿ ಬೆಳೆಯುವಂಥ ಬೆಳೆ ಆದ್ರಿಂದ ಮಾಡ್ತಿದ್ದೆ. ಪೆಪ್ಪರ್ ಮಾಡೋದಕ್ಕೆ ಸ್ವಲ್ಪ ಅನುಭವ ಬೇಕು, ನಾಲೆಡ್ಜ್ ಬೇಕು. ಯಾರಾದರೂ ನಮಗೆ ಅದು ಏನಾದ್ರು ಒಂಚೂರು ಸಣ್ಣ ವ್ಯತ್ಯಾಸ ಆದ್ರೂ ಅದಕ್ಕೆ ಗೈಡ್ ಮಾಡೋಂಥವ್ರು ಬೇಕಿರೋದ್ರಿಂದ ಅದು ಮಾಡ್ತಾ ಇದ್ದೆ. ಕಷ್ಟ ಆಗ್ತಿತ್ತು. ಈಗ ವೇಣುಗೋಪಾಲ್ ಸರ್, ಧರ್ಮರಾಜ್ ಸರ್ ಇರೋದ್ರಿಂದ ಜೊತೆಗೆ, ಮತ್ತು ಹೇಮಂತ್ ಸರ್ ಅವರು ತುಂಬ ನಾಲೆಡ್ಜ್ ಇದೆ ಅವರು ಇದ್ರಲ್ಲಿ, ಅವರು ತುಂಬ ಗೈಡ್ ಮಾಡ್ತಿರ್ತಾರೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರ್ದು ಎಲ್ಲ ವಿಸಿಟ್ ಮಾಡಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಮತ್ತೆ ನೆಕ್ಸ್ಟ್ ನಾಳೆ ಏನು ಮಾಡಬೇಕು, ಫ್ಯೂಚರ್ಸ್ ಪ್ಲಾನ್ಸ್ ಏನೆಲ್ಲ ಡಿಸ್ಕಸ್ ಮಾಡಿ ಅದನ್ನು ನಾಳೆಯಿಂದನೇ ಕಾರ್ಯೋಗತ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಈಗ ನೀವು ಮೊದಲು ನರ್ಸರಿ ಮಾಡ್ತಿದ್ರಲ್ಲ, ಆ ನರ್ಸರಿಗೂ ಮತ್ತೆ ಇವಾಗಿರೋ ಅಂತ ನರ್ಸರಿಗೂ ಏನು ವ್ಯತ್ಯಾಸಗಳಿದಾವೆ? ಸರ್, ಮೊದಲು ಮಾಡುವಾಗ ನಾವು ನರ್ಸರಿಲಿ ತುಂಬಾ ಫೇಲ್ಯೂರ್ ಜಾಸ್ತಿ ಇತ್ತು. ಈಗ ನಮಗೆ ವೆರೈಟೀಸ್ ಬಗ್ಗೆ ಯಾವುದೇ ರೀತಿ ನಾಲೆಡ್ಜ್ ಇರಲಿಲ್ಲ. ಅವಾಗ ಏನಾಗ್ತಿತ್ತು, ಯಾವುದೋ ಗಿಡ ಸಿಕ್ತಿತ್ತು, ಎಲ್ಲೋ ತೋಟದಲ್ಲಿ ರನ್ನರ್ಸ್ ತಗೊಂಡು ಬರ್ತಿದ್ವಿ, ಅಲ್ಲಿ ವೈರಸ್ ಇದೆಯೋ, ನೆಮಟೋಡ್ಸ್ ಇದೆಯೋ, ಮಿಲಿಬಗ್ಸ್ ಇದೆಯೋ, ಅದನ್ನ ಅಷ್ಟು ಐಡೆಂಟಿಫೈ ಮಾಡೋಷ್ಟು ನಮಗೆ ನಾಲೆಡ್ಜ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಸಿಕ್ತಿತ್ತು, ಸಿಗುತ್ತೆ, ಮಾಡಬೇಕು, ಕೊಡಬೇಕು ಅಷ್ಟೇ ಇದ್ದಿದ್ದು. ಈ ಥರ 100% ಜೀನಿಯನ್ ಮೆಟೀರಿಯಲ್ ಕೊಡಬೇಕು, ವೈರಸ್ ಫ್ರೀ ಮೆಟೀರಿಯಲ್ ಕೊಡಬೇಕು ಅನ್ನೋ ಒಂದು ನಾಲೆಡ್ಜ್ ಇರಲಿಲ್ಲ. ಯಾವಾಗ ನಾವು ವೆಬ್ ಕ್ಲಾಸಿಗೆ ಸೇರ್ಕೊಂಡ್ವಿ, ಆಮೇಲೆ 7B ಟೀಮ್ ಅಂತ ಮಾಡಿದ್ದಾರೆ, ಅದರಲ್ಲೆಲ್ಲ ನಾವು ಸೇರ್ಕೊಂಡ ಮೇಲೆ ಅವ್ರು ಕೊಡ್ತಿರೋಂಥ ಗೈಡೆನ್ಸ್ ಮುಖಾಂತರ ನಾವು ನಾಲೆಡ್ಜ್ ತುಂಬ ಗೈನ್ ಆಯಿತು, ನಮಗೂ ಸಪೋರ್ಟ್ ಆಯಿತು, ಮತ್ತು ನಾವು ಮಾಡ್ತಿರೋ ನರ್ಸರಿಗೂ ತುಂಬ ಹೆಲ್ಪ್ ಆಗಿದೆ. ಮತ್ತು ನಮ್ಮಿಂದ ತಗೊಂಡೋಗ್ತಿರೋ ಕಸ್ಟಮರ್ಗಳು ತುಂಬ ಖುಷಿಯಾಗಿ ಗಿಡಗಳನ್ನು ಪ್ಲಾಂಟ್ ಮಾಡ್ತಾ ಇದ್ದಾರೆ, ಎಲ್ಲ ಖುಷಿಯಾಗಿದ್ದಾರೆ ಸರ್. ನರ್ಸರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ತಾವು ಮಾಡ್ತಾ ಇದ್ದೀರಿ, ಅದಕ್ಕೆ ಬೇಕಾದಂತಹ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಂಡಿದ್ದೀರಿ. ಒಂದು ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಗಿಡಗಳನ್ನು ಉತ್ಪಾದನೆ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಬೇಕಾಗುತ್ತೆ. ಮೂಲಭೂತ ಸೌಕರ್ಯ ಆಗಿರ್ಬೋದು, ನೀವು ಮಾಡಿರ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು, ಏನೇನು ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಸರ್. ಮೊದಲನೇದಾಗಿ ಅಲ್ಲಿ ಮೂಲಭೂತ ಸೌಕರ್ಯ ಅಂತಂದರೆ ಪಾಲಿಹೌಸ್ ಅವಶ್ಯಕತೆ ಇದೆ. ಇದು ಕಂಪ್ಲೀಟ್ ಪಾಲಿಹೌಸ್ ಅಲ್ಲ, ಸೆಮಿ ಪಾಲಿಹೌಸ್ ಕಾನ್ಸೆಪ್ಟ್ನಲ್ಲಿ. ಅಂತಂದರೆ ನಮಗೆ ನೀರನ್ನ ನಾವು ಕಂಟ್ರೋಲ್ ಮಾಡಬೇಕು, ವೆದರ್ನ ನಾವು ಕಂಟ್ರೋಲ್ ಮಾಡಬೇಕು. ಅತಿ ಟೆಂಪ್ರೇಚರು ಜಾಸ್ತಿನೂ ಆಗಬಾರ್ದು, ಮತ್ತು ಮಳೆ ನೀರು ನಮಗೆ ಎಷ್ಟು ಬೇಕೋ, ನೀರು ಎಷ್ಟು ಬೇಕೋ ಅದನ್ನು ನಾವು ಕೊಟ್ಕೊಳ್ಳೋ ಹಾಗಿರಬೇಕು, ಮಳೆಯಿಂದ ನಮಗೆ ತೊಂದರೆ ಆಗಬಾರ್ದು. ಆಮೇಲೆ ಬಿಸಿಲು ಜಾಸ್ತಿ ಆಯಿತು ಅಂದರೂ ತೊಂದರೆ ಆಗಬಾರ್ದು. ಬಿಸಿಲು ಕಡಿಮೆ ಆಯಿತು ಅಂತ ಅಂದಾಗ ಆವಾಗ ನಮಗೆ ಅದನ್ನು ತೆಗೆಯೋ ಹಾಗಿರಬೇಕು. ಆ ಕಾರಣಕ್ಕಾಗಿ ಪಾಲಿಹೌಸನ್ನು ಮಾಡ್ಕೊಂಡು, ಅದಾದ ನಂತರ ಬರುವಂಥದ್ದು ಮೆಟೀರಿಯಲ್ಸು. ಆ ಮೆಟೀರಿಯಲ್ಸ್ ನಾವೇ ಬೆಳ್ಕೊಳ್ಳೋವಂಥದ್ದು, ನಾವು ಬೇರೆ ಎಲ್ಲಿನೂ ತರೋಕ್ಕಾಗೋದಿಲ್ಲ, ನಾವೇ ಬೆಳ್ಕೊಳ್ಳೋವಂಥದ್ದು. ಅದು ನಾವು ಇನ್ನೊಬ್ರಿಗೆ ಕೊಡ್ತೀವಿ ಅಂದರೆ ಅದು ಜೆನ್ಯೂನ್ ಮೆಟೀರಿಯಲ್ ಆಗಿರಬೇಕು. ಆ ಕಾರಣಕ್ಕಾಗಿ ನಾವು ಕೇರಳದ ಪಣಿಯೂರು ರಿಸರ್ಚ್ ಸ್ಟೇಷನ್ ವಿಸಿಟ್ ಮಾಡಿದ್ವಿ, ಆಮೇಲೆ ಕೊಯಿಕೋಡ್ದು IASR ರಿಸರ್ಚ್ ಸ್ಟೇಷನ್ ವಿಸಿಟ್ ಮಾಡಿದ್ವಿ, ಮತ್ತು IASRದೇ ಒಂದು ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಇದೆ ಪೆರವಣಾಮುಡಿ ಅಂತ. ಸೊ ಅಲ್ಲಿಗೆ ವಿಸಿಟ್ ಮಾಡಿ ನಮಗೆ ಬೇಕಾದಂತಹ ಒಳ್ಳೆಯ ಮೆಟೀರಿಯಲ್ಗಳನ್ನ, ಜೆನ್ಯೂನ್ ಮೆಟೀರಿಯಲ್ಗಳನ್ನ ಅಲ್ಲಿಂದ ತೊಗೊಬಂದ್ವಿ. ಸೊ ಒಂದು, ನಮಗೆ ಅದು ಡಿಸೀಸ್ ಫ್ರೀ ಆಗಿರಬೇಕು, ರೋಗಮುಕ್ತ ಆಗಿರಬೇಕು, ಮತ್ತು ವೈರಸ್ ಮುಕ್ತ ಆಗಿರಬೇಕು ಅಂತಹ ಗಿಡಗಳು. ಮತ್ತು ಅವು ಪಣಿಯೂರು 2 ಅಂತಂದರೆ ಪಣಿಯೂರು 2 ಗಿಡಗಳೇ ಆಗಿರಬೇಕು, ಬೇರೆ ಗಿಡಗಳಾಗಿರಬಾರ್ದು. ಏನಕ್ಕೆ ಅಂತಂದರೆ ಮೆಣಸಿನಲ್ಲಿ ಒಂದು ತಳಿಯಿಂದ ಮತ್ತೊಂದು ತಳಿಗೆ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಕಷ್ಟದ ವಿಷಯ. ಸೊ ಹಾಗಾಗಿ ಅದರದ್ದು ಕಾನ್ಸೆಪ್ಟನ್ನು ನಾವು ಮನಸ್ಸಿನೊಳಗೆ ಇಟ್ಕೊಂಡು, ಸೊ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದಾದ ನಂತರ ನಾವು ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ಲಿ ಬೆಳೆಯೋದ್ರಿಂದ ನಮ್ಮಲ್ಲಿ ಡಿಸೀಸ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ವಾಟರ್ ಮ್ಯಾನೇಜ್ಮೆಂಟ್ ಇರುತ್ತೆ, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರುತ್ತೆ, ಮತ್ತೆ ಜೆನ್ಯೂನ್ ಮೆಟೀರಿಯಲ್ ಇರುತ್ತೆ. ನಮಗೆ ಯಾವಾಗ ಬೇಕು ಆ ಟೈಮಿಗೆ ನಾವು ಗಿಡ ರೆಡಿ ಮಾಡ್ಬೋದು. ಎರಡು ವಿಧಾನದಲ್ಲಿ ನಾವು ಇಲ್ಲಿ ಗಿಡನ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಒಂದು ಟ್ರಲ್ಲಿಸ್ ಮೆಥಡ್ ಅಂತ ಕರಿತೀವಿ, ಮತ್ತೊಂದು ಸರ್ಪೆಂಟೈನ್ ಮೆಥಡ್ ಅಂತ. ಸರ್ಪೆಂಟೈನ್ ಮೆಥಡ್ನಲ್ಲಿ ನಮಗೆ ವರ್ಷ ಇಡೀ ನಾವು ಗಿಡದ ಅವೈಲೇಬಿಲಿಟಿ ಇರುತ್ತೆ. ಮತ್ತೊಂದು ಟ್ರಲ್ಲಿಸ್ ಮೆಥಡ್, ಅದನ್ನು ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಕಟ್ ಮಾಡಿ ಗಿಡವನ್ನು ಬೆಳೆಸ್ಕೊಳ್ಳುವಂಥದ್ದು. ಸೊ ಈ ಎರಡು ವಿಧಾನವನ್ನು ಉಪಯೋಗಿಸ್ಕೊಂಡು ನಾವು ಗಿಡವನ್ನು ಇಲ್ಲಿ ಬೆಳೆಸ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ಕೇಳ್ತಾರೆ ವೆರೈಟಿಗಳು, ಒಂದೆರಡು ವೆರೈಟಿ ಫಾರ್ಮರ್ ವೆರೈಟಿಗಳಿದೆ ಅಂತಂದರೆ ನಮ್ಮ ಸುತ್ತಮುತ್ತಲ ಇರುವಂತಹ ನಮ್ಮ ಸ್ನೇಹಿತರ ತೋಟದಲ್ಲಿ ಉತ್ತಮವಾಗಿ ಇಳುವರಿ ಕೊಡ್ತಿರುವಂತಹ ಒಂದೆರಡು ತಳಿಗಳನ್ನು ನೋಡಿಕೊಂಡು ಅವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ. ಸೊ ವಿಜ್ಞಾನಿಗಳು ಬಂದು ನೋಡಿದರೆ ಅವುಗಳನ್ನ ಮತ್ತೆ ಮಲ್ಟಿಪ್ಲೈ ಮಾಡಬಹುದು ಅಂತ. ಸೊ ಅದು ರಿಜಿಸ್ಟ್ರೇಷನ್ ಹಂತದಲ್ಲಿ ಕೂಡ ಇದೆ, ಅದು ಫಾರ್ಮರ್ ವೆರೈಟಿ ಅಂತ ರಿಜಿಸ್ಟ್ರೇಷನ್ ಹಂತದಲ್ಲಿ ಇದೆ, ಅದು ಮುಂದಕ್ಕೆ ಆಗ್ಬಹುದು, ಅದನ್ನು ಕೂಡ ಬದಲಾಯಿಸ್ತದೆ. ಎರಡು ವಿಧಾನಗಳನ್ನ ಬಳಸ್ಕೊಂಡು ನಾವು ಸಸ್ಯಗಳ ಉತ್ಪಾದನೆಯನ್ನ ಮಾಡ್ತಾ ಇದೀವಿ, ಬಹಳ ವಿಶೇಷವಾಗಿ ಕಾಳುಮೆಣಸಿನಲ್ಲಿ ಅಂತ ಹೇಳಿದ್ರಿ. ಆ ಎರಡು ವಿಧಾನಗಳನ್ನು ಕೂಡ ವಿವರವಾಗಿ ಹೇಳಿ, ಹೇಗೆ ಮಾಡ್ತೀರಾ ಅಂತ. ಟ್ರಲ್ಲಿಸ್ ಮೆಥಡ್ ಅಂತ ಅಂದರೆ ಫಸ್ಟು ಗಿಡಗಳನ್ನ ನೆಲಕ್ಕೆ ನಾಟಿ ಮಾಡ್ಕೊಳ್ತೀವಿ. ನಾಟಿ ಮಾಡಿಕೊಂಡ ನಂತರ ಅದನ್ನು ಒಂದು ಮೆಶ್ ಅಂತ ಬಲೆಗಿನಲ್ಲಿ ಹಬ್ಬಿಸ್ಕೊಳ್ತಾ ಹೋಗ್ತೀವಿ, ಅದು ಎತ್ತರವಾಗಿ ಬೆಳೀತಾ ಹೋಗುತ್ತೆ. ಅಂದ್ರೆ ನಾಟಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ನಿಮ್ಮ ಪಾಲಿ ಹೌಸ್ ಏನಿರುತ್ತೋ ಅಲ್ಲೇ ನಾಟಿ ಮಾಡ್ಕೊಳ್ತೀವಿ? ಹೌದು ಸರ್, ಪಾಲಿ ಹೌಸ್ ಒಳಗೆ ನಾಟಿ ಮಾಡ್ಕೊಳ್ತೀವಿ. ನಾಟಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಹಲವಾರು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಒಂದಡಿ ಅಗಲ ಮತ್ತೆ ಒಂದಡಿ ಆಳದ ಟ್ರೆಂಚಸ್ಸನ್ನು ತೆಕ್ಕೊಂಡು ನಂತರ ಅದಕ್ಕೆ ಟ್ರೀಟ್ಮೆಂಟ್ಸ್ ಇರುತ್ತೆ, ಸುಣ್ಣ ಆಗ್ಬೋದು, ಫಾಸ್ಫರಸ್ ಆಗಿರ್ಬೋದು, ಅವುಗಳನ್ನೆಲ್ಲ ಕೊಟ್ಟು ಮತ್ತೆ ಅದಕ್ಕೆ ಯಾವುದೇ ರೀತಿ ಕೀಟಗಳು ಬರದಿರೋ ಹಾಗೆ ಕೀಟನಾಶಕಗಳನ್ನ ಹಾಕ್ಕೊಂಡು ಅಲ್ಲಿ ನಾಟಿ ಮಾಡ್ಕೋಬೇಕಾಗತ್ತೆ. ನಾಟಿ ಮಾಡ್ಕೊಂಡ ನಂತರ ಅವು ಬಲೆ ಮೇಲೆ ಬೆಳೀತಾ ಹೋಗ್ತವೆ. ಅದ ನಂತರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕಟ್ ಮಾಡಿಕೊಂಡು ನಾವು ಪಾಲಿಥಿನ್ ಬ್ಯಾಗ್ಗಳಲ್ಲಿ ನಾಟಿ ಮಾಡ್ಕೊಳ್ತೀವಿ. ಆ ವಿಧಾನದಲ್ಲಿ ನಿಮಗೆ ಎಷ್ಟು ಗೆಣ್ಣುಗಳು ಸಿಗುತ್ತೆ? ಒಂದು ವರ್ಷಕ್ಕೆ ಒಂದು 40 ಗಿಡಗಳು ಸಿಗುತ್ತೆ ಸರ್. ಒಂದು ಗಿಡದಿಂದ ಒಂದು 40 ಗಿಡಗಳು ಸಿಗುತ್ತೆ, ಅದು ಫಸ್ಟ್ ಇಯರ್ ನಲ್ಲಿ. ಸೆಕೆಂಡ್ ಇಯರ್ ನಲ್ಲಿ ಅದು 120 ಹೋಗುತ್ತೆ, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ನಾವು ಫಸ್ಟ್ ಇಯರ್ ಕಟ್ ಮಾಡ್ತೀವಲ್ಲ, ಕಟ್ ಮಾಡಿದ ನಂತರ ಒಂದು ಮೂರು ಗೆಣ್ಣುಗಳನ್ನ ಬಿಟ್ಟು ಕಟ್ ಮಾಡಿರ್ತೀವಿ. ಆ ಮೂರು ಗೆಣ್ಣುಗಳಲ್ಲೂ ಒಂದೊಂದು ಚಿಗುರು ಹೊರಟ್ಬಿಡುತ್ತೆ, ಆವಾಗ ಅದು 1:3 ಆಗುತ್ತೆ. ಅಲ್ಲಿಗೆ 40 ಗಿಡ ಸಿಗುತ್ತೆ ಅಂದ್ರೆ 120 ಗಿಡ ಸಿಗುತ್ತೆ ನೆಕ್ಸ್ಟ್ ಇಯರ್ಗೆ. ಮತ್ತೊಂದು ವಿಧಾನವನ್ನ ಹೇಳಿದ್ರಿ, ಅದು ಸರ್ಪ ಮಾದರಿ ಅಂತ ಕರಿತೀವಿ, ಸರ್ಪೆಂಟೈನ್ ಮೆಥಡ್ ಅಂತ ಕರಿತೀವಿ. ಅದರಲ್ಲಿ ಒಂದು ಮೆಣಸಿನ ಬಳ್ಳಿ ಏನು ಹಬ್ತಾ ಹೋಗುತ್ತೆ, ಹಬ್ದಾಗೆ ಒಂದೊಂದು ಗೆಣ್ಣಿಗೂ ಒಂದೊಂದು ಪಾಲಿಥಿನ್ ಬ್ಯಾಗ್ಸ್ಗಳನ್ನ ಕೊಟ್ಕೊಳ್ತಾ ಹೋಗುವಂಥದ್ದು. ಅದು ಬೆಳೆದಾಗೆ ಕೊಟ್ಕೊಳ್ತಾ ಹೋಗ್ತೀವಿ. ಒಂದು 10 ಗೆಣ್ಣು ದಾಟಿದ ನಂತರ ಹಿಂದ್ಗಡೆಯ ಗೆಣ್ಣುಗಳೇನು ನೆಲಕ್ಕೆ ಬೇರೆ ಬಿಟ್ಕೊಂಡಿರ್ತವೆ ಅದನ್ನು ಕಟ್ ಮಾಡ್ಕೊಳ್ತೀವಿ. ಕಟ್ ಮಾಡಿಕೊಂಡು 2 ತಿಂಗಳಷ್ಟೊತ್ತಿಗೆ ಅದು ಗಿಡ ರೆಡಿ ಆಗುತ್ತೆ, ಆಲ್ರೆಡಿ ರೂಟಿಂಗ್ ಆಗಿರುತ್ತೆ, ಮತ್ತೆ ಚಿಗುರು ಬರುತ್ತೆ, ಚಿಗುರು ಬಂದು ಗಿಡ ರೆಡಿ ಆಗುತ್ತೆ. ಆ ವಿಧಾನದಲ್ಲಿ ನಮಗೆ ವರ್ಷಕ್ಕೆ ಒಂದು 50 ಗಿಡ ರೆಡಿ ಆಗುತ್ತೆ, ಒಂದು ಗಿಡದಿಂದ 50 ಗಿಡ ರೆಡಿ ಆಗುತ್ತೆ. ನಂತರ ಅದು ಏನು ರೇರ್ ವೆರೈಟಿ ಆಗಿದ್ರೆ ಏನು ಕಟ್ ಮಾಡಿದ ಗಿಡಗಳು ಡೆವಲಪ್ ಮಾಡ್ಕೊಂಡ್ವಿ ಅದನ್ನು ಮತ್ತೆ ಮಲ್ಟಿಪ್ಲಿಕೇಶನ್ಗೆ ಇಟ್ಕೊಳ್ತೀವಿ. ಸೊ ಹಾಗಾಗಿ ಹೆಚ್ಚು ಅದನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾ ತಳಿಯನ್ನು ಕೂಡ ಈ ವಿಧಾನವನ್ನು ಬಳಸಿ ಗಿಡಗಳ ಉತ್ಪಾದನೆಯನ್ನು ಮಾಡಬಹುದಾ? ಹೌದು ಸರ್, ಮಾಡಬಹುದು. ಪೇಪರ್ನ ಎಲ್ಲಾ ತಳಿಗಳನ್ನು ಮಾಡಬಹುದು ನಾವು. ಈಗ ಹೇಮಂತ್ ಕುಮಾರ್ ಅವರು ಏನು ಎರಡು ವಿಧಾನವನ್ನು ಹೇಳಿದ್ರಲ್ಲ, ಈ ವಿಧಾನವನ್ನ ಅನುಸರಿಸಲಿಕ್ಕೆ ಕೌಶಲ್ಯ ಬೇಕಾಗುತ್ತಾ ಹೇಗೆ? ತುಂಬಾ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಮತ್ತೆ ನಿಪುಣ ಅಂತ ಲೇಬರ್ಗಳು ಬೇಕಾಗುತ್ತೆ ಸರ್. ಈಗ ನಾವು ಒಬ್ಬರೇ ಮಾಡ್ತಾದ್ರೆ ಆಗೋದಿಲ್ಲ, ಅದು ಅಷ್ಟೊಂದು ಕ್ವಾಂಟಿಟಿ ಗಿಡಗಳನ್ನು ಡೆವಲಪ್ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ಸೊ ಹಂಗೆ ಕೌಶಲ್ಯ ಇರೋಂಥ ಲೇಬರ್ಗಳೇ ಬೇಕು. ಜೊತೆಗೆ ನಮ್ಮ ಹೆಂಡತಿ ಆದಂಥ ಮೇಘನ ಅವರು ಸಪೋರ್ಟ್ ಮಾಡೋದ್ರಿಂದ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6-9 ವರ್ಕ್ ಮಾಡ್ತೀನಿ ನರ್ಸರಿಲಿ. ಆಮೇಲೆ 9-4-4:35 ಎಗಚಿ ಪ್ಲಾಂಟೇಷನ್ ಅಂತ ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ, ಅಲ್ಲಿ ವರ್ಕ್ ಮಾಡ್ತೀನಿ. ಆ ಟೈಮಲ್ಲಿ ನಾನು ನಮ್ಮ ಹೆಂಡತಿಗೆ ಹೇಳಿರ್ತೀನಿ, ಅವರು ಲೇಬರ್ ಜೊತೆ ಸೇರ್ಕೊಂಡು ಅವರು ಜೊತೆ ಗೂಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಈಸಿ ಆಗ್ತಾ ಇದೆ, ಮತ್ತೆ ಕೆಲಸದವರು ಜೊತೆಲೇ ಇತ್ಕೊಂಡು ಮಾಡೋದ್ರಿಂದ ಅವರಿಂದ ಔಟ್ಪುಟ್ ತಗೊಂಬೋದು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ತುಂಬಾ ಸ್ಕಿಲ್ ಇರೋಂತ ಲೇಬರ್ಗಳೇ ಬೇಕಾಗುತ್ತೆ ಸರ್. ಈಗ ನಿಮ್ಮ ನರ್ಸರಿಯಲ್ಲಿ ಎಷ್ಟು ತಳಿಗಳನ್ನ ಅಂತ ಅಂದ್ರೆ ಎಷ್ಟು ಮಾದರಿಯ ತಳಿಗಳನ್ನ ತಾವು ಸಸ್ಯೋತ್ಪಾದನೆಯನ್ನ ಮಾಡ್ತಾ ಇದ್ದೀರಾ ಈ ಒಂದು ಕಾಳುಮೆಣಸಿನಲ್ಲಿ? ಕಾಳುಮೆಣಸಿನಲ್ಲಿ ನಮ್ಮಲ್ಲಿ ಒಟ್ಟಿಗೆ 16 ವೆರೈಟಿ ಇದೆ. ಅದರಲ್ಲಿ ಮೇಜರ್ ಆಗಿ ತೇವಂ ಇದೆ, ಪಣ್ಣೂರ್ 1 ಇದೆ, ಪಣ್ಣೂರ್ 2 ಇದೆ, ಪಣ್ಣೂರ್ 3 ಇದೆ, ಆಮೇಲೆ ಪಣ್ಣೂರ್ 8, ಪಣ್ಣೂರ್ 9, ಪಣ್ಣೂರ್ 10. ಪಣ್ಣೂರಲ್ಲಿ ಇಷ್ಟು ವೆರೈಟೀಸ್ ಬರುತ್ತೆ. ಆಮೇಲೆ ISR ಅವ್ರದ ಒಂದು ವೆರೈಟೀಸ್ ಬಂದು ISR ತೇವಂ ಇದೆ, ISR ಚಂದ್ರ ಈಗ ರಿಲೀಸ್ ಆಗಿರೋಂಥದ್ದು, 9-10 ಆಯಿತು, ಅದನ್ನ ತಗೊಂಡಿದ್ವಿ, ಲೈಸೆನ್ಸ್ ತಗೊಂಡು ಮಾಡ್ತಾ ಇದ್ದೀವಿ. ಅದೊಂದು ವೆರೈಟಿ ಇದೆ. ಆಮೇಲೆ ವಿಜಯ್ ಅಂತ ಒಂದು ಪೇಪರ್ ಇದೆ, ಆಮೇಲೆ ಕುಂಬಕ್ಕಲ್ ಅಂತ ಲೋಕಲ್ ಕಲ್ಟಿವರ್, ಅದೊಂದು ವೆರೈಟೀಸ್ ಇದೆ. ಆಮೇಲೆ ಇನ್ನ ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲಿ ಒಂದು ಇತ್ತೀಚಿಗೆ ಡೆವಲಪ್ ಆಗ್ತಾ ಇದೆ, R1 ಅಂತ ಹೆಸರಿಟ್ಕೊಂಡಿದೀವಿ ಅದಕ್ಕೆ, ಅದನ್ನ ಡೆವಲಪ್ ಮಾಡ್ತಾ ಇದೀವಿ. ಅದನ್ನ ಅದೇ ರಿಜಿಸ್ಟ್ರೇಷನ್ಗೂ ಸಮೇತ ಟ್ರೈ ಮಾಡ್ತಾ ಇದಾರೆ ಅವರು, ತೋಟದ ಮಾಲೀಕರು. ಅದೊಂದು ಮಾಡ್ತಾ ಇದೀವಿ. ನಂತರ ಚೋಳಮುಂಡಿ ಅಂತ ಒಂದಿದೆ, ಸಿಗಂಧಿನಿ ಅಂತ ಇದೆ, ಶೋಂಭವಿ ಅಂತ, ಅಷ್ಟು ವೆರೈಟೀಸ್ ನಮ್ಮ ಹತ್ರ ಅಟ್ ಪ್ರೆಸೆಂಟ್ ಅವೈಲೇಬಲ್ ಇದೆ ಸರ್. ಏನು 16 ತಳಿಗಳಿದಾವೆ ಅಂತ ಹೇಳಿದ್ರಲ್ಲ, ಇವುಗಳ ವಿಶೇಷತೆಗಳನ್ನ ಹೇಳ್ಬೋದಾ? ಹಾ ಸರ್, ನಿಜವಾಗ್ಲು ವಿಜಯ್ ಅನ್ನುವಂಥದ್ದು ಅದು ಸುಧಾರಿತ ತಳಿ, ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿರೋದು. ಪಣಿಯೂರ್ 2 ಮತ್ತು ನೀಲಮುಂಡಿ ಅಂತ ಎರಡು ವೆರೈಟಿಯಿಂದ ರಿಲೀಸ್ ಆಗಿರುವಂಥ ವೆರೈಟಿ. ಅದು ಒಳ್ಳೆಯ ಉತ್ಪಾದನೆ ಕೊಡುತ್ತೆ, ಪ್ರೊಡಕ್ಷನ್ ಇದೆ, ಮತ್ತು ಡ್ರಾಟ್ ಟಾಲರೆಂಟ್ ಅಂದರೆ ಬರ ಸಹಿಷ್ಣುತೆ ತಳಿಯಾಗಿದೆ ಒಂದು ವಿಜಯ್ ಅನ್ನುವಂಥದ್ದು. ತೇವಂ ಅನ್ನುವಂಥದ್ದು ಇದು ಆವರೇಜ್ ಈಲ್ಡರ್ ಅಂದರೆ ಪ್ರತಿ ವರ್ಷ ಒಂದು ಉತ್ತಮ ಪ್ರೊಡಕ್ಷನ್ ಅನ್ನು ಕೊಡುತ್ತೆ. ಅದಲ್ಲದೆ ಗಾಳಿಯಿಂದ ಬರುವಂತ ಏನು ಕೊಳೆ ರೋಗ ಇದೆ, ಶಿಲೀಂಧ್ರ ಫೈಟೋಪ್ತರ ಡಿಸೀಸ್ ಇದೆ, ಅದನ್ನ ತಡೆದುಕೊಳ್ಳುವಂತ ಶಕ್ತಿ ಇದಕ್ಕಿದೆ. ಮತ್ತೊಂದು ಪಣಿಯೂರ್ 2 ಬಂದು ಬಾಲನ್ಕೊಟ್ಟ ಅನ್ನುವಂತ ಒಂದು ತಳಿಯಿಂದ ಸುಧಾರಿತ ಆಗಿರುವಂತ ತಳಿ. ಇದು ಶೇಡ್ ಇರುವಂತಹ ಜಾಗದಲ್ಲೂ ಕೂಡ ಪಳಸಲನ್ನು ಕೊಡುತ್ತೆ, ಅಂತಂದ್ರೆ ಅರೇಬಿಕಾ ತೋಟಗಳಿಗೆ ಇದು ಸೂಕ್ತವಾಗಿರುತ್ತೆ. ಇನ್ನೊಂದು ಪಣಿಯೂರ್ 3 ಅಂತ. ಸೊ ಇದು ಪಣಿಯೂರ್ 1 ಮದರ್ ಪೇರೆಂಟ್ಸ್ ಏನಿರುತ್ತೆ, ಉದಿರನ್ಕೊಟ್ಟ ಮತ್ತೆ ಚೆರಿಯ ಕನ್ಯಕಾಡನ್ ಅಂತ, ಅದರಲ್ಲಿ ಬಂದಿರುವಂತ ಒಂದು ಸುಧಾರಿತ ತಳಿ ಹೈಬ್ರಿಡ್. ಇದು ಒಂದು ಲೇಟ್ ಮೆಚೂರಿಂಗ್ ಅಂತಂದ್ರೆ ಸ್ವಲ್ಪ ನಂತರದ ದಿನಗಳಲ್ಲಿ ಹಣ್ಣಿಗೆ ಬರುವಂತದ್ದು. ಯಾರಿಗೆ ರೋಬಸ್ಟ ತೋಟಗಳಲ್ಲಿ ಮೆಣಸನ್ನು ಹಾಕಬೇಕು ಅಂತ ಅವರಿಗೆ ಇದು ಸೂಕ್ತ ಆಗುತ್ತೆ. ಏನಕ್ಕೆ ಅಂತಂದ್ರೆ ರೋಬಸ್ಟ ತೋಟಗಳಲ್ಲಿ ಬೇಗ ನೀರಾವರಿ ಕೊಡ್ತಾರೆ. ಸೊ ರೋಬಸ್ಟ ಹಣ್ಣು ಕುಯ್ಯೋದ್ರ ಜೊತೆಗೆ ಮೆಣಸು ಕುಯ್ಲು ಕೂಡ ಬಂದ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ಲೇಟ್ ಮೆಚೂರಿಂಗ್ ವೆರೈಟಿಗಳು ಹಾಕೊಂಡ್ರೆ ಅದು ಅನುಕೂಲ ಆಗುತ್ತೆ. ಮತ್ತೊಂದು ಪಣಿಯೂರ್ 8. ಇದು ಪಣಿಯೂರ್ 5 ಮತ್ತು ಪಣಿಯೂರ್ 6 ಇಂದ ಬಂದಿರುವಂತಹ ಹೈಬ್ರಿಡ್ ತಳಿ. ಇದು ಕೂಡ ಬರಸಹಿಷ್ಣು ತಳಿ, ಮತ್ತೆ ಗಾಳಿಯಿಂದ ಬರುವಂತಹ ಫೈಟೋಪ್ತರ ಡಿಸೀಸ್ ಇದೆ, ಅದನ್ನ ತಡೆಗಟ್ಟಿಕೊಳ್ಳುವಂತ ಶಕ್ತಿ ಹೊಂದಿದೆ. ಇನ್ನು ಪಣಿಯೂರ್ 9 ಈ ಲೇಟ್ ಮೆಚೂರಿಂಗ್ ವೆರೈಟಿಗಳು ಹಾಕೊಂಡ್ರೆ ಅದು ಅನುಕೂಲ ಆಗುತ್ತೆ. ಮತ್ತೊಂದು ಪಣಿಯೂರ್ 8. ಇದು ಪಣಿಯೂರ್ 5 ಮತ್ತೆ ಪಣಿಯೂರ್ 6 ಇಂದ ಬಂದಿರುವಂತಹ ಹೈಬ್ರಿಡ್ ತಳಿ. ಇದು ಕೂಡ ಬರಸಹಿಷ್ಣು ತಳಿ, ಮತ್ತೆ ಗಾಳಿಯಿಂದ ಬರುವಂತಹ ಫೈಟೋಪ್ತರ ಡಿಸೀಸ್ ಇದೆ, ಅದನ್ನ ತಡೆಗಟ್ಟಿಕೊಳ್ಳುವಂತ ಶಕ್ತಿ ಹೊಂದಿದೆ. ಇನ್ನು ಪಣಿಯೂರ್ 9 1.5 ಲಕ್ಷ ಈ ವರ್ಷ ಮಾಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆಗುತ್ತೆ. ಈ ವರ್ಷಕ್ಕೆ ಸುಮಾರು 1.5 ಲಕ್ಷ ಗಿಡಗಳು ಲಭ್ಯ ಇದಾವೆ. ತಾವು ಇನ್ನೊಂದು ಹೇಳ್ತಾ ಇದ್ರಿ ಆಗ್ಲೇ, ಕೆಲವೊಂದು ತಳಿಗಳನ್ನ ಸಸ್ಯಾಭಿವೃದ್ಧಿ ಪಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು, ಯಾವ್ದಾದ್ರು ಒಂದು ಹೊಸ ತಳಿ ನಿಮ್ ಕಣ್ಣಿಗೆ ಬೀಳ್ತು ಅಂತ ಹೇಳಿದ್ರೆ ತರೋದು ಕೂಡ ಸವಾಲು ಅಂತ ಅನ್ಸುತ್ತೆ. ಹೌದು ಸರ್, ತುಂಬಾನೇ ಕಷ್ಟ ಆಗುತ್ತೆ. ಅವ್ರ ಮನ ಒಲಿಸ್ಬೇಕಾಗತ್ತೆ, ನಮಗೆ ಕೊಡಿ ನಾವು ಡೆವಲಪ್ ಮಾಡ್ಕೊಡ್ತೀವಿ ಅಂತ ಕೇಳಬೇಕಾಗತ್ತೆ. ಕೆಲವೊಂದ್ಸರಿ ಮೆಟೀರಿಯಲ್ ಅವೈಲೇಬಲ್ ಇರೋದಿಲ್ಲ, ಹಾಗಿದ್ದಾಗ ಕಷ್ಟ ಆಗುತ್ತೆ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ರಿಸರ್ಚ್ ಸ್ಟೇಷನ್ಗಳಲ್ಲಿ ಕೇಳಿದಾಗ ಒಂದು ಎರಡು ಗಿಡ ಕೊಟ್ಟಿರೋದು ಉಂಟು. ನಮಗೆ ಒಂದು ಗಿಡ ಸಿಕ್ಕರೆ ಸಾಕು, ಅದನ್ನು ಹಲವಾರು ರೀತಿಯಾಗಿ ಅಭಿವೃದ್ಧಿ ಪಡಿಸ್ಕೊಳ್ತೀವಿ. ನಮಗೆ ಲಾಸ್ಟ್ ಇಯರ್ ಒಂದು ತಳಿದು ಬಂದು 10 ಗಿಡ ಸಿಕ್ಕಿರೋದು. ಸೊ ಇವಾಗ ಅದನ್ನು 500ಗಿನ್ನ ಹೆಚ್ಚು ಅಭಿವೃದ್ಧಿ ಪಡಿಸಿದ್ದೀವಿ, ಮತ್ತೆ ಆ 500 ಮತ್ತೆ ಮಲ್ಟಿಪ್ಲಿಕೇಶನ್ ಸಸ್ಯ ಅಭಿವೃದ್ಧಿಗೆ ಹೋಗಿದೆ. ಸೊ ಹಾಗಾಗಿ ಒಂದು ಎರಡು ಗಿಡ ಸಿಕ್ಕಿದ್ರೆ ಸಾಕು, ಅದನ್ನು ಮತ್ತೆ ಸಸ್ಯ ಅಭಿವೃದ್ಧಿಗೆ ನಾವು ತಗೊಂತೀವಿ. ಕೆಲವೊಂದು ಸಸ್ಯ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಲೈಸೆನ್ಸ್ ತಗೋಬೇಕು ಅಂತ ಹೇಳಿದ್ರಿ, ಯಾವುದಕ್ಕೆಲ್ಲ ಲೈಸೆನ್ಸ್ ಅಗತ್ಯ ಇರುತ್ತೆ? ಎಲ್ಲವಕ್ಕೂ ಅವಶ್ಯಕತೆ ಇದೆ ಸರ್. ಅಂತಂದ್ರೆ ಮಾನ್ಯತೆ ಪಡ್ಕೊಳ್ತೀನಿ ಅಂತಂದ್ರೆ ಎಲ್ಲದಕ್ಕೂ ತಗೋಬೇಕಾಗತ್ತೆ. ನಾವು ಒಂದು ತಳಿಗೆ ನಾವು ಮಾನ್ಯತೆಯನ್ನು ಪಡ್ಕೊಂಡಿದೀವಿ, ಅದು IASR ಚಂದ್ರ ಅವ್ರು ರಿಲೀಸ್ ಮಾಡಿರುವಂತದ್ದು. ಸೊ ಅವರು ಡೆವಲಪ್ ಮಾಡಿದ ನಂತರ ಬೆಳೆಗಾರರಿಗೆ ಫ್ರೀಯಾಗಿ ವಿತರಣೆ ಮಾಡಿದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೊರಟೋಗುತ್ತೆ ಅಂತಾನೆ ಏನು, ಅವರು ಲೈಸೆನ್ಸ್ ತಗೊಳ್ಳಿ ನೀವು ಅದ ನಂತರ ಡೆವಲಪ್ ಮಾಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತನ್ಬಿಟ್ಟು ಅದ್ರ ಲೈಸೆನ್ಸ್ ತಗೊಂಡಿದೀವಿ. ಲೈಸೆನ್ಸ್ ತಗೊಂಡು ಅದನ್ನ ಡೆವಲಪ್ ಮಾಡ್ತಾ ಇದೀವಿ. ನರ್ಸರಿಯ ಕೆಲಸಗಳು ಯಾವಾಗ ಪ್ರಾರಂಭ ಆಗುತ್ತೆ, ಯಾವ್ಯಾವ ಹಂತದಲ್ಲಿ ಏನೇನ್ ಮಾಡ್ತೀರಾ ಹೇಳಿ ರಕ್ಷಿತ್. ನರ್ಸರಿ ಕೆಲಸ ನಮಗೆ ಆಲ್ಮೋಸ್ಟ್ ಜನವರಿಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಫಸ್ಟ್ ಮಡ್ ಪ್ರಿಪರೇಷನ್ ಮಾಡ್ಕೊಬೇಕು. ಫಸ್ಟ್ ಮಡ್ ಸೆಲೆಕ್ಟ್ ಮಾಡೋದೇ ಇಂಪಾರ್ಟೆಂಟ್ ಸರ್. ಅಂದ್ರೆ ಇಷ್ಟು ಪರ್ಸೆಂಟೇಜ್ ಮರಳು ಸ್ಯಾಂಡ್ ಇರಬೇಕು, ಇಷ್ಟು ಕೆಬ್ಬೆ, ಆ ತರ ಮಣ್ಣನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಅದನ್ನೇ ಅಲ್ಲಿ ಲೋಕಲಲ್ಲಿ ಎಲ್ಲಿ ಸೂಟ್ ಆಗುತ್ತೆ ನಮಗೆ ಆ ಥರದ ಕಲೆಕ್ಟ್ ಮಾಡಿ ಫಸ್ಟ್ ತಗೊಂಡು ಒಂದು ಪ್ಲೇಸಿಗೆ ಹಾಕೊಂಡು ಅದನ್ನೆಲ್ಲ ವಾಟ್ರಿಂಗ್ ಮಾಡಿ ಅದರಲ್ಲಿ ಕಸ ಕಡ್ಡಿ ಎಲ್ಲ ತೆಗೆದು ನಂತರ ಅದನ್ನು ಸೋಲರೈಸ್ ಮಾಡ್ತೀವಿ. 20-30 ಡೇಸ್ ಅದನ್ನು ಒಂದು 3 ಅಡಿ ಹೈಟ್ ಬೆಡ್ ಟೈಪ್ ಮಾಡಿ, ಶುಂಠಿ ಬೆಡ್ ಮಾಡ್ತಾರಲ್ಲ ಆ ಥರ ಮಾಡಿ ಅದನ್ನು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ಕಲ್ಲಿ ಒಂದು ಅದಕ್ಕೆ ಆದಂದ್ರೆ ಕೆಲವೊಂದು ಟ್ರೈಕೋಡರ್ಮಾ ಸೊಡೊಮೊನಸ್ ಆ ಥರನ್ನೆಲ್ಲ ಆ್ಯಡ್ ಮಾಡಿ ಅದನ್ನು ಒಂದು 30 ಡೇಸ್ವರೆಗೆ ಕ್ಲೋಸ್ ಮಾಡಿರ್ತೀವಿ. ಅದು ಸೋಲರೈಸ್ ಆದಮೇಲೆ ಕಂಪ್ಲೀಟಾಗಿ ಅದನ್ನು ಮತ್ತೆ 4.5x7 ಪಾಲಿಥಿನ್ ಪ್ಲಾಸ್ಟಿಕ್ಕಿಗೆ ಫಿಲಪ್ ಮಾಡ್ತೀವಿ. ಫಿಲಪ್ ಮಾಡಿದ ತಕ್ಷಣ ನಮಗೆ ಕಟ್ಟಿಂಗ್ಸ್ ಆಲ್ರೆಡಿ ಎಲ್ಲೆಲ್ಲಿ ಯಾವ್ದಾವ್ದು ರೆಡಿ ಇರುತ್ತೆ, ಅವೈಲೇಬಲ್ ಇರುತ್ತೆ, ಅದನ್ನ ಕಟಿಂಗ್ಸ್ ಮಾಡಿ ಪ್ಲಾಂಟಿಂಗ್ ಅದಕ್ಕೆ ರೂಟಿಂಗ್ ಹಾರ್ಮೋನ್ಸ್ ಐ ಬಿ ಎ ಟ್ರೀಟ್ ಮಾಡಿ ಮತ್ತೆ ಫಂಗಿಸೈಡ್ಸ್ ಆಗ್ಲಿ ಇನ್ಸೆಕ್ಟಿಸೈಡ್ಸ್ ಅದನ್ನೆಲ್ಲ ಟ್ರೀಟ್ ಮಾಡಿ ಅವತ್ತಿಂದ ಅವತ್ತೇ ಕಟಿಂಗ್ ಮಾಡಿ ಅದನ್ನ ಮತ್ತೆ ಪಾಲಿಥಿನ್ ಪ್ಲಾಸ್ಟಿಕ್ ಅಲ್ಲಿ 25-30 days ಕ್ಲೋಸ್ ಮಾಡಬೇಕಾಗುತ್ತೆ. ಅದು ಕ್ಲೋಸ್ ಆದ್ಮೇಲೆ ನಾವು ವೀಕ್ಲಿ ಒನ್ಸ್ ಅದನ್ನ ಚೆಕ್ ಮಾಡ್ತಾ ಇರಬೇಕು, ಪ್ಲಾಸ್ಟಿಕ್ ಒಳಗಡೆ ಮಾಯಿಶ್ಚರ್ ಇದೆಯೋ ಇಲ್ವೋ ಅಂತ. ಅದು ಮಾಯಿಶ್ಚರ್ ಕರೆಕ್ಟ್ ಆಗಿದ್ರೆ ಏನು ಬೇಕಾಗಲ್ಲ, ಮತ್ತೆ ಯಾವ್ದಾದ್ರು ಫಂಗಸ್ ಡೆವಲಪ್ ಆಗ್ತಾ ಇದೆಯೋ, ಇನ್ಸೆಕ್ಟ್ಸ್ ಏನಾರು ಇದೆಯೋ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಆಫ್ಟರ್ ಒನ್ 25-30 days ಸ್ಪ್ರೌಟಿಂಗ್ ಆಗಿರುತ್ತೆ. ಎಲೆ ಬರೋ ಹಂತದಲ್ಲಿ ಆ ಪ್ಲಾಸ್ಟಿಕ್ ಅನ್ನ ಚೇಂಬರ್ನ ಕಂಪ್ಲೀಟ್ ಓಪನ್ ಮಾಡಿ ಮುಂದಿನ ಮೆಡಿಷನ್ಸ್ ಏನಾದರೂ ಬೇಕಾದರೆ ಅದು ರಿಕ್ವೈರ್ಮೆಂಟ್ಸ್ ಏನಾರಿದ್ರೆ ನಮ್ಮ ವೇಣುಗೋಪಾಲ್ ಸರ್ ಮತ್ತೆ ಧರ್ಮಣ್ಣ ಅವರು ಬಂದು ನೋಡ್ತಾ ಇರ್ತಾರೆ. ಅವ್ರು ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೋಟೋಸ್ ಆದರೂ ತೆಗೆದು ಕಳಿಸಿ ಅವ್ರ ಹತ್ರ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಸೊಲ್ಯೂಷನ್ ತಗೊಂಡು ಕೆಲಸಗಳನ್ನ ಆನ್ ಟೈಮಲ್ಲಿ ಯಾವುದೇ ರೀತಿ ಹಿಂದೆ ಉಳಿದಂಗೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಷ್ಟು ಕೆಲಸ. ಹೆಚ್ಚು ಕೃಷಿ ಕಾರ್ಮಿಕರು ಬೇಕಾಗ್ತಾರೆ ಇದಕ್ಕೆ? ತುಂಬಾ ಬೇಕಾಗುತ್ತೆ ಸರ್, ತುಂಬಾ ಸ್ಕಿಲ್ ಇರೋಂಥ ಲೇಬರ್ಗಳೇ ಬೇಕಾಗುತ್ತೆ. ಯಾರು ಸುಮ್ಮನೆ ಈಗ ಬರ್ತಾರೆ ನಾಳೆ ಕೆಲಸಕ್ಕೆ ಬರ್ತೀನಿ ಅಂತ ಬಂದ ತಕ್ಷಣ ಅವ್ರನ್ನ ಎಂಟ್ರಿ ಮಾಡೋಕ್ಕಾಗಲ್ಲ. ಸೊ ತುಂಬ ಐಸೋಲೇಟೆಡ್ ಆಗಿ ನಾವು ಜಾಗ ಇಟ್ಕೊಂಡಿರೋದ್ರಿಂದ ಹೊರಗಡೆಯಿಂದ ಸೀದಾ ಯಾರನ್ನ ಬಂದರೂ ಒಳಗಡೆ ಸಡನ್ ಆಗಿ ಬಿಡೋಕ್ಕೂ ಆಗಲ್ಲ, ಯಾಕೆಂದ್ರೆ ಬೇರೆ ತೋಟದಿಂದ ಸೀದಾ ಫುಟ್ ಪ್ರಿಂಟಲ್ಲಿ ಬರ್ಬೋದು. ಸೊ ಹಾಗಾಗಿ ಅವ್ರನ್ನ ಒಂದು ಸ್ವಲ್ಪ ಚೆಕ್ ಮಾಡಿ ಒಳಗಡೆ ಅಡ್ರೆಸ್ ಕೋಡ್ ಆಗಲಿ ಸ್ವಲ್ಪ ಚೇಂಜಸ್ ಬೇಕಾಗುತ್ತೆ. ಮತ್ತೆ ತುಂಬಾ ಸೆನ್ಸಿಟಿವ್ ಪ್ಲಾಂಟ್ಸ್ ಆದ್ರಿಂದ ಕೈ ಹಾಕಿ ಮುರಿಯಂತ ಡ್ಯಾಮೇಜ್ ಮಾಡೋ ಅಂತ ಚಾನ್ಸಸ್ ತುಂಬಾ ಇರುತ್ತೆ. ಅದನ್ನೆಲ್ಲ ನಾವು ನೋಡ್ಕೊಂಡು ಯಾರಿಗೆ ಸ್ಕಿಲ್ ಇರುತ್ತೆ ಅವ್ರನ್ನ ಮಾತ್ರ ಆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತೀವಿ. ಮತ್ತೆ ಸ್ಪ್ರೇ ಮಾಡೋ ಹಂತದಲ್ಲಿ ಪಾಯಿಂಟ್ ಸಮಥಿಂಗ್ಸ್ ಎಲ್ಲ ಪಾಯಿಂಟ್ ಲೆವೆಲ್ ಅಲ್ಲಿ ಇರುತ್ತೆ, 0.5 ಆ ತರ ಗ್ರಾಮ್ಸ್ MLA ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ಪಾಯಿಂಟ್ ವ್ಯತ್ಯಾಸ ಆದ್ರೂ ನಮಗೆ ಗಿಡ ಸ್ಕಾರ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಖುದ್ದಾಗ ನಾವೇ ಮಾನಿಟರಿಂಗ್ ಮಾಡಿ ಸ್ಪ್ರೇ ಮಾಡಿಸ್ಬೇಕಾಗುತ್ತೆ. ಒಂದು ಸಣ್ಣ ತಪ್ಪು ನಮ್ಮಲ್ಲಿ ತುಂಬಾ ದೊಡ್ಡ ನಷ್ಟಕ್ಕೆ ಹೋಗ್ಬಿಡ್ತೀವಿ. ಕ್ಲೋಸ್ ಎನ್ವೈರನ್ಮೆಂಟ್ ಇರೋದ್ರಿಂದ ಅದನ್ನ ತುಂಬಾ ಮಾನಿಟರಿಂಗ್ ಮಾಡಲೇಬೇಕಾಗುತ್ತೆ. ಒಂದ್ಸಲಿ ಅದ್ರೊಳಗಡೆ ಏನಾದ್ರು ಎಂಟ್ರಿ ಆದ್ರೆ ಅದನ್ನ ಹೊರಗಡೆ ಹಾಕೋದಿಕ್ಕೆ ಆಗಲ್ಲ. ನಾವು ಜಾಗನೇ ಚೇಂಜ್ ಮಾಡ್ಬೇಕಾಗುತ್ತೆ, ಪಾಲಿಹೌಸ್ನೆ ಸ್ಟ್ರಕ್ಚರ್ನೇ ಚೇಂಜ್ ಮಾಡಿ ಮಾಡ್ಬೇಕಾಗುತ್ತೆ. ಹಾಗಾದ್ರಿಂದ ನಾವು ತುಂಬಾ ಕೇರ್ ಆಗಿ ಮಾಡ್ಬೇಕಂತ ಕೆಲಸ ಸರ್ ಇದು. ಇಷ್ಟೆಲ್ಲ ಒಂದು ಕೌಶಲ್ಯತೆಯನ್ನ ಇಟ್ಕೊಂಡು ಕೆಲಸವನ್ನ ಮಾಡಬೇಕಾಗುತ್ತೆ, ಇಲ್ಲ ಅಂತ ಅಂದ್ರೆ ಸ್ವಲ್ಪ ಅದು ಕಠಿಣವಾಗುತ್ತೆ ಅನ್ನುವಂಥದ್ದು. ನಿಮ್ಮ ಬಹಳ ಮುಖ್ಯವಾದಂತ ಉದ್ದೇಶ ಏನು ಅಂತ ಅಂದ್ರೆ ರೋಗ ರಹಿತವಾದಂತಹ ಗಿಡಗಳನ್ನ ಕೊಡಬೇಕು ಅನ್ನುವಂಥದ್ದು. ಅಂತ ಅಂದ್ರೆ ಏನು ತೋಟಕ್ಕೆ ಗಿಡಗಳನ್ನ ತಗೊಂಡು ಹೋಗ್ತಾರೋ ಅದು 100% ರೋಗರಹಿತವಾಗಿರ್ಬೇಕು, ಯಾವುದೇ ತರಹದ ಡಿಸೀಸ್ ಇರಬಾರ್ದು ಅನ್ನುವಂಥದ್ದು. ಈ ರೋಗರಹಿತವಾದಂಥ ಗಿಡಗಳನ್ನು ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಒತ್ತನ್ನು ನೀಡಿದಿರಿ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ತೀರಿ, ಯಾವ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಂಡಿದ್ದೀರಿ ಅದ್ರ ಬಗ್ಗೆ ಹೇಳಿ. ಫಸ್ಟ್ ಶುರುವಾಗುವಂಥದ್ದು ನಾವು ಉಪಯೋಗಿಸುವಂಥ ಮೆಟೀರಿಯಲ್. ಸೊ ಆ ಮೆಟೀರಿಯಲ್ ನಮಗೆ ಶುದ್ಧವಾಗಿರಬೇಕು. ಆ ಮೆಟೀರಿಯಲ್ ಮಣ್ಣಿನ ಸಂಪರ್ಕ ಇಲ್ಲದಾಗೆ ನಾವು ಬೆಳ್ಕೊಂಡಿರಬೇಕು. ಅದು ಬೇರು ಮಾತ್ರ ಮಣ್ಣೊಳಗಿರಬೇಕು, ಇನ್ನು ಉಳಿದಿದ್ದೆಲ್ಲ ಮಣ್ಣಿನ ಮೇಲ್ಭಾಗದಲ್ಲಿರಬೇಕು. ಅದೇ ಕಾರಣಕ್ಕಾಗಿ ನಾವು ತಾಯಿ ಸಸಿಮಡಿ ಅಂತ ಮಾಡ್ಕೊಂಡಿರ್ತೀವಿ, ಮದರ್ ಬ್ಲಾಕ್ ಅಂತ ಕರಿತೀವಿ. ಆ ತಾಯಿ ಸಸಿಮಡಿನಲ್ಲಿ ನಮ್ಮದೇ ಆದ ಮೆಟೀರಿಯಲ್ ಅನ್ನು ನಾವು ಬೆಳ್ಕೊಳ್ತೀವಿ. ಮತ್ತೆ ಅದಕ್ಕೆ ರೆಗ್ಯುಲರ್ ಇಂಟರ್ವಲ್ಸ್ನಲ್ಲಿ ಫಂಗಿಸೈಡ್ ಸ್ಪ್ರೇಗಳಿರುತ್ತೆ ಮತ್ತೆ ಇನ್ಸೆಕ್ಟಿಸೈಡ್ ಸ್ಪ್ರೇಗಳಿರುತ್ತೆ, ಅದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಯಾವುದೇ ರೀತಿಯಾದ ರೋಗ ರುಜಿನ ಬರಬಾರ್ದು. ಬಂತು ಅಂತ ಸಂದರ್ಭದಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಕಿತ್ತು ಅದರ ಮಣ್ಣು ಸಮೇತ ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ, ಬರ್ನ್ ಮಾಡಾಕ್ತೀವಿ. ಮತ್ತೆ ಅದನ್ನು ರೀಪ್ಲಾಂಟಿಂಗ್ ಮಾಡಬೇಕಾದ್ರೆ ಅರೌಂಡ್ 1-1.5 years ತಗೊಳ್ತೀವಿ. ಸೊ ನಾವೇ ಬೆಳೆಸಿದಂತ ತಾಯಿ ಸಸಿಗಳು ಏನುತ್ತೆ ಅದರಿಂದ ನಾವು ಕಟಿಂಗ್ಸ್ ಅನ್ನ ತಗೊಂಡು ನಾವು ಅದನ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ. ಸೊ ಅದೇನ ಹೇಳಿದಾಗೆ ಫಂಗಿಸೈಡ್ ಅಲ್ಲಿ ಫಸ್ಟ್ ಒಂದ್ಸರಿ ಡಿಪ್ ಮಾಡ್ತೀವಿ, ನಂತರ ಇನ್ಸೆಕ್ಟಿಸೈಡ್ ಅಲ್ಲಿ ಡಿಪ್ ಮಾಡ್ತೀವಿ, ನಂತರ ಒಂದು ರೂಟಿಂಗ್ ಕೆಮಿಕಲ್ ಇದೆ ಆ ರೂಟಿಂಗ್ ಕೆಮಿಕಲ್ ಯೂಸ್ ಮಾಡಿಕೊಂಡು ಅದನ್ನ ತಾಯಿ ನರ್ಸರಿಯನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಅದಾದ ನಂತರ ಪ್ರತಿ ದಿವಸನೂ ಗಮನಿಸ್ತಾ ಇರ್ತೀವಿ, ಯಾವ್ದಾದ್ರು ಫಂಗಸ್ ಡೆವಲಪ್ ಆಗ್ತಾ ಇದೆಯಾ, ಇಲ್ಲ ಯಾವ್ದಾದ್ರು ಇನ್ಸೆಕ್ಟಿಸೈಡ್ ಡ್ಯಾಮೇಜ್ ಮಾಡ್ತಾ ಇದೆಯಾ, ಈ ರೀತಿಯಾಗಿ ಅದನ್ನು ಗಮನಿಸ್ತಾ ಇರ್ತೀವಿ. ಏನು ಬೇಕಾಗುತ್ತೆ ಅದಕ್ಕೆ, ಎಲ್ಲಾದರೂ ಫಂಗಸ್ ಇನ್ಸಿಡೆಂಟ್ಸ್ ಕಂಡು ಬಂತು ಅಂತಂದರೆ ಅದನ್ನ ಸ್ಪಾಟ್ ಸ್ಪ್ರೇಗಳು ತಗೊಳ್ತೀವಿ, ಬ್ಲ್ಯಾಂಕೆಟ್ ಸ್ಪ್ರೇ ಇದಕ್ಕೆ ಹೋಗೋದಿಲ್ಲ. ಮತ್ತೆ ರೋಗ ಬರದಿರೋ ಹಾಗೆ ತಡೆಯಲಿಕ್ಕೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳನ್ನ ನಾವು ಉಪಯೋಗಿಸ್ಕೊಳ್ತೀವಿ. ಇವಾಗ ಫಂಗಸ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈಕೋಡರ್ಮ, ಸೊ ಅದು ಶೀಘ್ರ ಕೊಳೆ ರೋಗ ಮತ್ತೆ ಇತರ ಫಂಗಸ್ಗಳನ್ನ ಅದಕ್ಕೆ ಇದು ಮಾಡುತ್ತೆ. ಮತ್ತೆ ರೂಟ್ ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ವ್ಯಾಮ್ ಅಂತ ಇದೆ, ವಿಸಿಕ್ಯುಲರ್ ಆರ್ಬಿಸ್ಕ್ಯುಲರ್ ಮೈಕ್ರೋಸಿಯಾ ಅಂತ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ರೂಟ್ ಡೆವಲಪ್ಮೆಂಟ್ ಬರ್ತದೆ. ಸೊ ಇವುಗಳನ್ನ ಉಪಯೋಗಿಸ್ಕೊಂಡು ಆದಷ್ಟು ನಾವು ಒಳ್ಳೆ ಸಸಿ ಮಡಿಗಳನ್ನ ತಯಾರಿಸ್ತೀವಿ. ಇದು ಒಂದು ಮುಖ್ಯವಾದ ಉದ್ದೇಶ. ಬಹಳ ಮುಖ್ಯವಾಗಿ ಪಾಲಿ ಹೌಸ್ ಅಲ್ಲಿ ಮಾಡೋದ್ರಿಂದ ನಿಮಗೆ ಆದಷ್ಟು ರಕ್ಷಣೆ ಇರುತ್ತೆ, ಯಾವುದೇ ರೋಗ ಹಬ್ಬಲಿಕ್ಕೆ ಹರಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌದು, ಪಾಲಿ ಹೌಸ್ ನಲ್ಲಿ ಒಂದು ರಕ್ಷಣೆ ಇರುತ್ತೆ, ಬಟ್ ಸ್ವಲ್ಪ ಕೇರ್ಲೆಸ್ ಆಯ್ತು ಅಂತಂದ್ರೆ ಆ ರಕ್ಷಣೆ ಪೂರಾ ಬ್ರೇಕ್ ಆಗೋಗ್ಬಿಡುತ್ತೆ, ಅದು ಅಷ್ಟು ರ್ಯಾಪಿಡ್ ಆಗಿ ಡೆವಲಪ್ ಕೂಡ ಆಗ್ಬಿಡುತ್ತೆ. ಸೊ ಹಾಗಾಗಿ ಪಾಲಿ ಹೌಸ್ ನಲ್ಲಿ ನಾವು ನೋಡ್ತಾ ಇರ್ಬೇಕು ಟೆಂಪರೇಚರ್ ಎಷ್ಟಿದೆ, ನೀರಿನ ಲಭ್ಯತೆ ಎಷ್ಟಿದೆ, ಅತಿ ನೀರು ಆಗೋಗಿಲ್ಲ, ಅತಿ ಉಷ್ಣತೆಯೂ ಆಗೋಗಿಲ್ಲ, ಆ ರೀತಿಯಾಗಿ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಪಾಲಿ ಹೌಸ್ ಒಂದು ಕಂಡೀಷನ್ ಸರ್, ಒಂದು ಉತ್ತಮ ಸಸ್ಯ ಅಭಿವೃದ್ಧಿ ಮಾಡಲಿಕ್ಕೆ ಪಾಲಿ ಹೌಸ್ ತುಂಬಾ ಒಳ್ಳೆಯದು. ಕಾಳುಮೆಣಸಿನ ಗಿಡಗಳ ಜೊತೆಗೆ ಅಡಿಕೆ ಮತ್ತೆ ಕಾಫಿ ಗಿಡಗಳನ್ನು ಕೂಡ ಉತ್ಪಾದನೆಯನ್ನ ಮಾಡ್ತಾ ಇದ್ದೀರಿ, ಅದರ ಅನುಭವಗಳು ಹೇಗಿದ್ದಾವೆ ರಕ್ಷಿತ್? ಕಾಫಿ ಗಿಡಗಳು ನಾನು 15 ವರ್ಷದಿಂದ ಮಾಡ್ತಾ ಇದ್ದೀನಿ, ಅಂದ್ರೆ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇರಲಿಲ್ಲ, ಅಪ್ ಟು 50,000 ವರೆಗೂ ನಾನು ಮಾಡಿದ್ದೀನಿ. ಈ ವರ್ಷ 1.5 ಲಕ್ಷ ಗಿಡಗಳನ್ನು ಮಾಡಿದ್ದೀನಿ. ಚಂದ್ರಗಿರಿ ಮೇಜರ್ ಆಗಿ ಮಾಡ್ತೀವಿ, ಗೀತಾ ಎಸ್ಟೇಟ್ ಒಂಕರೊಳ್ಳಿಯಿಂದ ಸೀಡ್ಸ್ ಕಲೆಕ್ಟ್ ಮಾಡ್ಕೊಳ್ತೀವಿ, ಆಮೇಲೆ ಸಿಎಂಟರ್ ಕಾಫಿ ಬೋರ್ಡಿಂದ ತಗೊಂಡು ಬರ್ತೀವಿ, ಆಮೇಲೆ ಡ್ವಾರ್ಫ್ ಜರ್ಮಿ ಡಿಸೋಜ ಅಂತ ಕುಶಾಲ್ ನಗರದ ಅವರಿಂದ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ, ಆಮೇಲೆ F1 ಅಂತ ಒಂದು ಸುಧಾರಿತ ತಳಿ ಗೀತಾ ಎಸ್ಟೇಟಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಅವರಿಂದ ಸ್ವಲ್ಪ ಲಭ್ಯತೆ ಕಡಿಮೆ ಇರುತ್ತೆ, ಅದನ್ನು ಸ್ವಲ್ಪ ನಾವು ಮಾಡ್ತಾ ಇದೀವಿ ಸರ್, ಎಷ್ಟು ಗಿಡ ಮಾಡ್ತೀವಿ. ಮತ್ತೆ ಅಡಿಕೆ ಬಂದು ಹಿಡಿ ಮುಂಡಿಗೆ ರೋಗ ಮತ್ತೆ ಚುಕ್ಕಿ ರೋಗ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಕ್ಯಾಸನೂರು ಮತ್ತೆ ಬುಕ್ಕಾಂಬುದಿ ಅನ್ನೋ ಒಂದು ತಳಿ ಅದಕ್ಕೆ ಸ್ವಲ್ಪ ಒಗ್ಗುತ್ತೆ ಅಂತ ಇರೋದ್ರಿಂದ ಆ ತಳಿನ ನಾವು ಆಲ್ಮೋಸ್ಟ್ 5,000-10,000 ಮಾಡ್ತಾ ಇದೀವಿ ಸರ್, ಅಷ್ಟು ವೆರೈಟೀಸ್ ಮಾಡ್ತಾ ಇದೀವಿ. ಮುಂದೆ ಕೆಲವೊಂದು ಗಿಡಗಳ ಕೇಳ್ತಾ ಇದ್ದಾರೆ, ಸಾಂಬಾರ ತಳಿಗಳು ಯಾವ್ದಾದ್ರು ಜಾಯಿಕಾಯಿ ಏಲಕ್ಕಿ ಮಾಡ್ಕೊಡಿ ಅಂತ, ಮುಂದೆ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗೋಣ ಪ್ಲಾನ್ ಅಲ್ಲಿ ಇದೀವಿ. ಈ ನರ್ಸರಿ ಮಾಡುವಂತ ಉದ್ದೇಶದಿಂದಲೇ ಒಂದು 3 ಪಾಲಿ ಹೌಸ್ ಗಳನ್ನ ಮಾಡ್ಕೊಂಡಿದ್ದೀರಿ, ಎಷ್ಟು ಇದಕ್ಕೆ ಬಂಡವಾಳವನ್ನ ಹಾಕಿದಿರಿ? 30 ಕುಂಟೆ ಲೆಕ್ಕಕ್ಕೆ ಪಾಲಿ ಹೌಸ್ ಗಳನ್ನ ಮಾಡಿದೀವಿ, 3 ಸ್ಟ್ರಕ್ಚರ್ ಮಾಡಿದೀವಿ. ಒಂದು ಸ್ಟ್ರಕ್ಚರ್ಗೆ ನಮಗೆ 10 ಕುಂಟೆ ಸ್ಟ್ರಕ್ಚರ್ ಲೆಕ್ಕದಲ್ಲಿ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು ಸ್ಟ್ರಕ್ಚರಿಗೆ 10 ಲಕ್ಷದವರೆಗೆ ಖರ್ಚು ಬರುತ್ತೆ. ಅಂದ್ರೆ ನಾವು ಸ್ವಂತ ಬಂಡವಾಳ ಹಾಕಿ ಮಾಡೋದ್ರಿಂದ ಯಾವುದೇ ರೀತಿ ಸರ್ಕಾರಿ ಸವಲತ್ತುಗಳು ಯಾವುದು ನಮ್ಮ ಪಾಲಿ ಹೌಸ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಯಾವುದೇ ರೀತಿ ಸವಲತ್ತುಗಳು ಕೊಡ್ತಾ ಇಲ್ಲ ಇಲ್ಲಿ. ಅದು ನಮಗೆ ಸ್ವಲ್ಪ ಬರ್ಡನ್ ಆಗುತ್ತೆ, ಫೈನಾನ್ಷಿಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದ್ರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್. ನಮ್ಮ ಸ್ಮಾರ್ಟ್ ಪ್ಲಾಂಟರ್ಸ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಒಂದು 5 ಜನ ಇದ್ದೀವಿ, ಅವರಿಂದ ಏನಾದ್ರು ನಮಗೆ ಸಹಾಯ ಬೇಕು ಅಂದರೆ ಅವರಿಂದ ಸಹಾಯ ಸಿಗುತ್ತೆ, ಆಮೇಲೆ ಧರ್ಮಣ್ಣ ಅವರಿಂದ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ನಮಗೆ. ಸೊ ಫ್ಯಾಮಿಲಿನೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ನಾವು ಏನೇ ತಪ್ಪುಗಳು ಮಾಡಿದರೂ ಕೆಲವೊಂದ್ಸಲಿ ಇಶ್ಯೂಸ್ ಬಂದಿದ್ದಾಗ ಅವನ್ನ ಮನೆಯಲ್ಲಿ ನಿಭಾಯಿಸ್ಕೊಂಡು ಹೋಗೋಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದೊಂದು ಆಗ್ತಾ ಇದೆ ಸರ್. ಈಗ ನಿಮ್ಮ ನರ್ಸರಿಯಿಂದ ಎಲ್ಲೆಲ್ಲಿಂದ ಬರ್ತಾರೆ ಗಿಡಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ? ಸರ್, ಕೇರಳದಿಂದ ಬರ್ತಾರೆ, ತಮಿಳ್ನಾಡಿನಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಮತ್ತೆ ನಮ್ಮ 3 ಡಿಸ್ಟಿಕ್ನಲ್ಲೂ ಬರ್ತಾರೆ, ಕೊಡಗು, ಚಿಕ್ಕಮಗಳೂರು, ಹಾಸನ್ ಡಿಸ್ಟಿಕ್ನಲ್ಲಿದ್ದಾರೆ, ಮತ್ತೆ ಕೆಲವು ಗಿಡಗಳನ್ನ ನಾವು ಶಿರಸಿ ಸಾಗರ ಆ ಕಡೆಗೂ ನಾವು ಕಳಿಸಿದ್ದೀವಿ. ಈ ನರ್ಸರಿಗೆ ಸಂಬಂಧಪಟ್ಟಂಗೆ ಮುಂದಿನ ದಿವಸಗಳಲ್ಲಿ ಇನ್ನೂ ಏನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿದೆ? ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮೆಟೀರಿಯಲ್ಸ್ನ ಕೊಡಬೇಕು, ಗಿಡಗಳನ್ನ ಸಸ್ಯ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಇದೆ ಸರ್. ಇವಾಗೇನು ನಮ್ಮದು 1.5 ಲಕ್ಷ ನಾವು ಇವಾಗ ಹೇಳಿದ್ವಿ, ಅದನ್ನು ಒಂದು 5-10 ಲಕ್ಷ ಸಂಖ್ಯೆಗೆ ನಾವು ಏರಿಸ್ಬೇಕು. ಅದನ್ನು ಯಾವಾಗ ನಾವು ನಂಬರ್ಸನ್ನು ಇನ್ಕ್ರೀಸ್ ಮಾಡ್ತೀವಿ ಆವಾಗ ಕಡಿಮೆ ಪ್ರೈಸ್ನಲ್ಲಿ ಗಿಡಗಳನ್ನ, ಒಳ್ಳೆ ಗಿಡಗಳನ್ನ ನಾವು ಬೆಳೆಗಾರರಿಗೆ ಕೊಡಬಹುದು, ಅದು ನಮ್ಮ ಮುಖ್ಯ ಉದ್ದೇಶ ಸರ್. ಆ ಒಂದು ಉದ್ದೇಶವನ್ನು ಇರಿಸಿಕೊಂಡು ಮುಂದುವರಿತಾ ಇದ್ದೀರಿ. ನಿಮ್ಮ ಒಂದು ನರ್ಸರಿಯ ಸಸ್ಯಗಳು ಬೇಕು ಅಂತ ಹೇಳಿದರೆ, ನರ್ಸರಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ತಂತ್ರಜ್ಞಾನ ಬೇಕು ಅಂತ ಹೇಳಿದರೆ, ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ಮುಖಾಂತರ ಸಂಪರ್ಕ ಮಾಡ್ಬೋದು, ಮತ್ತು ನಮ್ಮ ನರ್ಸರಿಗೆ ಬರಬೇಕು ಅಂತ ಇದ್ದರೆ ನೀವು ಗೂಗಲ್ನಲ್ಲಿ ವೇದಾ ಬ್ಲ್ಯಾಕ್ ಪೆಪ್ಪರ್ ನರ್ಸರಿ ಅಂತ ಸರ್ಚ್ ಮಾಡಿದ್ರೆ ನಮ್ಮ ನರ್ಸರಿಯ ವಿಳಾಸ ಇರುತ್ತೆ, ನಮ್ಮ ನರ್ಸರಿಗೆ ಡೈರೆಕ್ಷನ್ಸ್ಗಳು ಸಿಗುತ್ತೆ. ಇನ್ನು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಮೊಬೈಲ್ ಸಂಖ್ಯೆಗೆ ಸಂಪರ್ಕ ಮಾಡ್ಬೋದು. ಮೊಬೈಲ್ ಸಂಖ್ಯೆಯನ್ನು ಹೇಳಿ ಒಮ್ಮೆ. 7-8-290-94-195. ಇದು ML ಹೇಮಂತ್ ಕುಮಾರ್ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7-8-290-94-195. ವೇದಾ ನರ್ಸರಿಯನ್ನ ಸಂಪರ್ಕವನ್ನ ಮಾಡಲಿಕ್ಕೆ ಮತ್ತೊಂದು ಸಂಖ್ಯೆ ಇದೆ, ಅದು ರಕ್ಷಿತ್ ಅವರ ಸಂಖ್ಯೆ. ರಕ್ಷಿತ್, ನಿಮ್ಮ ಸಂಖ್ಯೆಯನ್ನು ಹೇಳಿ. 9-4-8-5-8-5-6-0-2 ಒಂದು ನಂಬರು, ಇನ್ನೊಂದು 9-4-8-2-8-5-3-8-5-3. ಇದು ರಕ್ಷಿತ್ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ರಕ್ಷಿತ್. 9-4-8-2